ಪಾಲಕ್ಷಿಯ ಬೇಕಿನ ಪಾಲಾಕ್ಷಿಯಾಗಿಯ ನಾನು ನೀನು ಎಂಬ ಮಾತ ಕಾಲೆ ಐತಿ ನಾನು ನೀನು ಮಾತ ಕಾಲೆ ನಾನು ನೀನು ನೋಡ ನಾನು ನೀನು ಎಂಬ ಮಾತ ಕಾಲೆ ಐತೆ ವಿಸಾಪದಲ್ಲಿ ಕಟ್ಟಿಕೊಳ್ಳಬಾರದು ಮಣಿಯಲ್ಲಿ ದೇವರಿದ್ದ ಮಾರ್ತ ಮರಿಗೆ ಬಿದ್ದ ಹೊರಗಾವಡಗಿರಿಯಲ್ಲಿ ಸಿಗಬಾವದ ಗಿಯಗ ಕಾಗಿಯಗ ಗಿಯಾ